ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹೆರ್ಟ್ಸ್. ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಇದೀಗ ಪ್ರಾರಂಭಿಸುತ್ತಿದ್ದೇವೆ. ಈಗ ಸಮಯ 5:30:25. ಆತ್ಮೀಯ ಶ್ರೋತೃ ಮಿತ್ರರೆಲ್ಲರಿಗೂ ಡಿ ರುಕ್ಮಾಂಗದ ಮಾಡುವ ನಮಸ್ಕಾರಗಳು, ಹಾಗೂ ಈ ಸಂಜೆಯ ಎಲ್ಲ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಕೃಷಿ ರಂಗ ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ನೆಲಗಡಲೆ ಬೇಸಾಯ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಮೂಡಲಗಿರಿಯಪ್ಪ ಅವರೊಂದಿಗೆ ಸಂದರ್ಶನ ಕೇಳೋಣ. ನಂತರ ಕೃಷಿ ಮಾಹಿತಿ ಪ್ರಸಾರವಾಗಲಿದೆ. ಅದಕ್ಕೂ ಮುನ್ನ ಒಂದು ವಾಣಿಜ್ಯ ಪ್ರಕಟಣೆ. ಬೆಂಗಳೂರಿನ ಇಂದಿರಾನಗರದಲ್ಲಿರುವ ಶ್ರೀರಾಕುಂ ಅಂಧರ ಶಾಲೆಯಲ್ಲಿ ನರ್ಸರಿಯಿಂದ ಸ್ನಾತಕೋತ್ತರ ಎಂಎ ಪದವಿ ತರಗತಿಗಳವರೆಗೆ ಉಚಿತ ವಸತಿ ಸಹಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಅಂಧ ಮಕ್ಕಳು, ಪೂರ್ಣ ದೃಷ್ಟಿಮಾಂದ್ಯರು, ಅಲ್ಪದೃಷ್ಟಿಮಾಂದ್ಯರು ಹಾಗೂ ಅನಾಥ ಮಕ್ಕಳಿಗೆ ಪ್ರವೇಶ ಪ್ರಾರಂಭವಾಗಿದೆ. ಪ್ರವೇಶಾತಿಯ ಸಮಯ 9:30-12:00. ಭೇಟಿ ನೀಡಿ ಶ್ರೀರಾಕುಂ ಸ್ಕೂಲ್ ಫಾರ್ ದ ಬ್ಲೈಂಡ್, No. 421/1, ಶ್ರೀಕೃಷ್ಣ ದೇವಸ್ಥಾನದ ರಸ್ತೆ, ಇಂದಿರಾನಗರ ಫಸ್ಟ್ ಸ್ಟೇಜ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 0802525215253. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ನೆಲಗಡಲೆ ಬೇಸಾಯ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಮೂಡಲಗಿರಿಯಪ್ಪ ಅವರೊಂದಿಗೆ ಸಂದರ್ಶನವನ್ನು ಕೇಳೋಣ. ನಮಸ್ಕಾರ ಡಾಕ್ಟರ್ ಮೂಡಲಗಿರಿಯಪ್ಪ ಅವರೇ. ನಮಸ್ಕಾರ. ನೆಲಗಡಲೆ ನಮ್ಮ ಮುಖ್ಯವಾದ ಒಂದು ಎಣ್ಣೆಕಾಳು ಬೆಳೆ. ಹೌದು. ಇದನ್ನು ಕುಷ್ಕಿನಲ್ಲಿ ನಮ್ಮ ರೈತ ಬಾಂಧವರು ಮುಂಗಾರಿನಲ್ಲಿ ಹೆಚ್ಚು ಪ್ರದೇಶದಲ್ಲಿ ಬೆಳ್ಕೊಳ್ತಾರೆ. ನೀರಾವರಿ ಆಶ್ರಯ ಇರುವಂಥವ್ರು ಕೂಡ ಇದನ್ನು ಬೆಳ್ಕೊಳ್ತಾರೆ. ನೀರಾವರಿ ಆಶ್ರಯದಲ್ಲಿ ಬೇಸಿಗೆಯಲ್ಲೂ ಕೂಡ ಒಂದು ಬೇಸಾಯ ಮಾಡೋದನ್ನು ನಾವು ಕಾಣಬಹುದು. ಇವತ್ತು ತಾವು ಮುಖ್ಯವಾಗಿ ಈ ಕುಷ್ಕಿನಲ್ಲಿ ಅದರ ಮುಂಗಾರಿನಲ್ಲಿ ಈ ನೆಲಗಡಲೆ ಬೇಸಾಯದ ಬಗ್ಗೆ ಒಂದು ಮಾಹಿತಿಯನ್ನು ಮಾಡಿಕೊಡ್ಬೇಕು. ಮೊದಲಿಗೆ ನೆಲಗಡಲೆ ಬೆಳೆಯ ಪ್ರಾಮುಖ್ಯತೆ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀವಿ. ಸೊ ಈ ನೆಲಗಡಲೆ ನಮ್ಮ ಕರ್ನಾಟಕ ರಾಜ್ಯದ ಒಂದು ಬಹುಮುಖ್ಯವಾದ ಎಣ್ಣೆಕಾಳು ಬೆಳೆ. ಸೊ ಇದು ಸುಮಾರು ದಿವಸದಿಂದ ಈ ಬೆಳೆಯನ್ನು ಬೆಳೀತಾ ಇದ್ದಾರೆ ರೈತರು. ಸೊ ಇತ್ತೀಚೆಗೆ ಅದರ ಒಂದು ವಿಸ್ತೀರ್ಣ ಕಡಿಮೆ ಆಗ್ತಾ ಇದೆ. ಏನ್ ಕಾರಣಗಳಿರ್ಬೋದು? ಸೊ ಈ ವಿಸ್ತೀರ್ಣ ಕಡಿಮೆ ಆಗ್ಲಿಕ್ಕೆ ಕಾರಣ ಈ ಒಂದು ಮಳೆ ಏರುಪೇರು ಇರ್ಬೋದು, ಅದೇ ರೀತಿಯಾಗಿ ಸುಧಾರಿತ ಒಂದು ತಳಿಗಳು ಇದರಲ್ಲಿ ಶೇಂಗಾದಲ್ಲಿ ಸ್ವಲ್ಪ ಕೊರತೆ ಇದೆ, ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಇದು ಎಲ್ಲಾ ಬೆಳೆಗೆ ಹೋಲಿಸಿದಾಗ ಈ ಒಂದು ಮಳೆಯ ಒಂದು ವೈಪರೀತ್ಯ ಅಥವಾ ಉಷ್ಣಾಂಶದ ವೈಪರೀತ್ಯ ಆದಾಗ ಈ ಒಂದು ಬೆಳೆಯ ಇಳುವರಿ ಕುಂಠಿತ ಆಗ್ತದೆ. ಹೌದೌದು. ಸೊ ಅದು ಅಲ್ಲದೆ ಈಗ ದಿವಸ ಇದು ಒಂದು ಮಾರುಕಟ್ಟೆ ಬೆಲೆ ಕೂಡ ಕಡಿಮೆ ಆಗ್ತಾ ಐತೆ. ಸೊ ಹಾಗಾಗಿ ಇವತ್ತಿನ ದಿವಸ ಇದರ ಒಂದು ವಿಸ್ತೀರ್ಣ ಕಡಿಮೆ ಆಗ್ತೈತೆ. ಆದರೂ ಕೂಡ ಇವತ್ತಿನ ದಿವಸ ರೈತರು ಇದನ್ನ ಬೆಳೀತಾ ಇದ್ದಾರೆ. ಬೆಳೀತಾ ಇದ್ದಾರೆ ಅಂದ್ರೆ ಮೊದಲೇ ಇದನ್ನ ಆಯಿಲ್ ಎಕ್ಸ್ಟ್ರಾಕ್ಷನ್ಗೆ ಯೂಸ್ ಮಾಡ್ತಾ ಇದ್ರು. ಎಣ್ಣೆ ತೆಗಿಲಿಕ್ಕೆ ಎಣ್ಣೆ ತೆಗಿಲಿಕ್ಕೂ ಹೋಗ್ತದೆ. ಬಟ್ ಇವತ್ತಿನ ದಿವಸ ರೈತರು ಇದು ಬೆಳೆನ ಬೆಳೀತಾ ಇರೋದ್ರಿಂದ ಈ ಮೌಲ್ಯವರ್ಧಿತ ಸಾಕಷ್ಟು ಆಗ್ತಾ ಇದೆ. ಮೌಲ್ಯವರ್ಧನೆ ಸಾಕಷ್ಟು ತಿಂಡಿಗಳಿಗೆ ಉಪಯೋಗಿಸ್ತಾರೆ. ಅದೇ ರೀತಿಯಾಗಿ ಚಿಕ್ಕಿ ಅಂತ ಬರುತ್ತೆ. ಈ ಚಿಂತಾಮಣಿ ಕಡೆ ಹೋದ್ರೆ ಒಂದು ಖಾರ ಹಚ್ಚಿ ಮತ್ತೆ ಉಪ್ಪು ಹಚ್ಚುತ್ತಾರೆ, ಅದನ್ನ ಮಾರ್ತಾರೆ. ಹಾಗಾಗಿ ಸಾಕಷ್ಟು ಇದರಲ್ಲಿ ಉಪಯೋಗ ಮೌಲ್ಯವರ್ಧನೆ ಆಗ್ತಾ ಇದೆ. ಅಂದ್ರೆ ಇದರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇದೆ. ಈಗ ನಾವು ಉದಾಹರಣೆಗೆ ಬಹಳ ಜನಕ್ಕೆ ಗೊತ್ತಿಲ್ಲ ಇದು ಈ ನಾವು ಒಂದು ಕೋಳಿ ಮೊಟ್ಟೆ ಅಥವಾ ಮಾಂಸಕ್ಕೆ ಏನ್ ತಗೊಂಡಾಗ ಅದರಲ್ಲಿ ತಕ್ಕಂತ ಪ್ರೋಟೀನ್ ಇದೆಯಲ್ಲ, ಆತರ ಪ್ರೋಟೀನ್ ಜಾಸ್ತಿ ಇದೆ ಇದರಲ್ಲಿ. ಅಂದ್ರೆ ಗುಣಮಟ್ಟದ ಪ್ರೋಟೀನ್. ಸೊ ಹಾಗಾಗಿ ಇದು ಬಹಳ ಮುಖ್ಯ. ಹಾಗಾಗಿ ಇದನ್ನ ಎಲ್ಲಾ ಡಿಶಸ್ ತಿಂಡಿಗಳಲ್ಲಿ ಈ ಒಂದು ಶೇಂಗಾ ಬೀಜನ ಉಪಯೋಗಿಸ್ತಾರೆ. ಮತ್ತೆ ನಮ್ಮ ಆಹಾರ ತಜ್ಞರು ಏನ್ ಹೇಳ್ತಾರೆ ಅಂದ್ರೆ ಈ ಸಕ್ಕರೆ ಕಾಯಿಲೆ, ಹೌದು, ಡಯಾಬಿಟಿಸ್ ಇರುವಂತವ್ರು ಪ್ರತಿದಿನ ಒಂದು ಹಿಡಿ ಕಡಲೆಕಾಯಿ ತಿಂದ್ರೆ ಅವ್ರಿಗೇನು ಆ ಕಾಯಿಲೆಯಿಂದ ಉಂಟಾಗಿರುವಂತಹ ನ್ಯೂನ ಪೋಷಣೆ ಇದರಿಂದ ಹೋಗ್ಲಾಡಿಸಬಹುದು ಅಂತ ಹೇಳ್ತಾರೆ. ಹೌದೌದು. ಅಂದ್ರೆ ಅಷ್ಟರ ಮಟ್ಟಿಗೆ ಅದರಲ್ಲಿ ಕೂಡ ಇತ್ತೀಚೆಗೆ ಕೆಲವು ಸಂಶೋಧನೆ ಮಾಡಿ ಈ ಬೇಯಿಸಿದ್ದು ಶೇಂಗಾ ಬೀಜ ತಿಂದ್ರೆ ಇದರಿಂದ ಬಹಳ ಮುಖ್ಯವಾದ ಅನುಕೂಲಗಳಿದಾವೆ ಅಂತ ಹೇಳ್ತಾರೆ. ಮತ್ತೆ ಬಡವರ ಬಾದಾಮಿ ಅಂತಾನೆ ಅಂತ ಹೇಳ್ತಾರೆ. ಇದನ್ನ ಜಾಸ್ತಿ ನಮ್ಮ ಚಿತ್ರದುರ್ಗ ಜಿಲ್ಲೆ, ತುಮಕೂರು ಜಿಲ್ಲೆ, ಮೊಳಕಾಲ್ಮೂರು, ರಾಯಚೂರು, ದೆನ್ ಪಾವಗಡ. ಹೌದೌದು. ಸೊ ಈ ತರ ಒಂದು ಪ್ರದೇಶದಲ್ಲಿ ಹೆಚ್ಚಿನಾಗಿ ಬೆಳೀತಾ ಇರ್ತಾರೆ. ಇನ್ನು ಮುಖ್ಯವಾಗಿ ನೆಲಗಡಲೆಯಲ್ಲಿ ಬೇಸಾಯಕ್ಕೆ ಲಭ್ಯವಿರುವಂಥ ತಳಿಗಳು ಯಾವ್ಯಾವು ಅಂತೀರಿ? ಸೊ ಇವಾಗ ಸಾಕಷ್ಟು ಇದರಲ್ಲಿ ತಳಿಗಳು ಪ್ರಚಲಿತ ಇದ್ದಾವೆ. ನಾವು ಹಿರಿಯೂರು ಒಂದು ಸಂಶೋಧನಾ ಕೇಂದ್ರದಲ್ಲಿ ಸುಮಾರು 13 ತಳಿಗಳನ್ನು ಬೇರೆ ಬೇರೆ ಒಂದು ರಾಜ್ಯದ ತಳಿಗಳನ್ನು ಹೋಲಿಕೆ ಮಾಡಿ ನೋಡಿದ್ವಿ. ಸೊ ತಮಿಳುನಾಡಿಂದ ಒಂದೆರಡು ವೆರೈಟಿ, ಅದೇ ರೀತಿ ಆಂಧ್ರಪ್ರದೇಶದಿಂದ ಕರ್ನಾಟಕದಲ್ಲಿ ಸಿಗ್ತಕ್ಕಂಥ ತಳಿಗಳು, ಅದೇ ರೀತಿಯಾಗಿ ಇಕ್ರಿಸ್ಯಾಟಿನ ಒಂದು ಸಂಸ್ಥೆ. ಸೊ ಈ ಎಲ್ಲಾ ಸಂಸ್ಥೆಗಳನ್ನು ನಾವು ಮಾಡಿ ಸುಮಾರು 13 ತಳಿಗಳನ್ನು ಹೋಲಿಕೆ ಮಾಡಿ ನೋಡಿದ್ವಿ. ಸೊ ಅಲ್ಲಿ ನೋಡಿದಾಗ ಈ ICGV 9114 ಅಂತ ಬಹಳ ಒಂದು ಮುಖ್ಯವಾದ ಒಂದು ತಳಿ. ಇದನ್ನ ಖುಷ್ಕಿ ಬೇಸಾಯಕ್ಕೆ ಹಿರಿಯೂರು ಚಳ್ಳಕೆರೆ ಭಾಗದಲ್ಲಿ ಸಾಕಷ್ಟು ಜನ ರೈತರು ಬೆಳೀತಾ ಇದ್ದಾರೆ. ಸೊ ಅದೇ ರೀತಿಯಾಗಿ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನಲ್ಲಿ KCG 2 ಮತ್ತೆ KCG 6 ತಳಿಗಳು ಕೂಡ ಬಿಡುಗಡೆ ಮಾಡಿದ್ವಿ. ಸೊ ಇತ್ತೀಚೆಗೆ GKVK 5 ಅಂತ ಅದನ್ನು ಕೂಡ ಬಿಡುಗಡೆ ಮಾಡಿದೀವಿ. ಸೊ ಕೆಲವು ರೈತರು ಇದನ್ನ ಹಸಿಕಾಯಿಗಾಗಿ ಮಾರ್ತಾ ಇದ್ದಾರೆ. GKVK 5 ಇದು ಕಾಯಿಗಳ ಸಂಖ್ಯೆ ಜಾಸ್ತಿ ಆಗಿದೆ, ಬಟ್ ಇದು ಸ್ವಲ್ಪ ಒಂದು ಏನೋ ಶೆಲ್ಲಿಂಗ್ ಪರ್ಸೆಂಟೇಜ್ ಕಡಿಮೆ ಅಂತ ಕೆಲವು ರೈತರು ಹೇಳ್ತಾ ಇರ್ತಾರೆ. ಅಂದ್ರೆ ಸಿಪ್ಪೆ ಸುಲ್ದಾಗ ಬರುವಂತ ಬೀಜದ ಪ್ರಮಾಣ ಶೆಲ್ಲಿಂಗ್ ಪರ್ಸೆಂಟೇಜ್ ಅಂತಾರೆ, ಅಂದ್ರೆ ಕಾಯಿ ಉತ್ತಾರ ಅಂತ ಏನ್ ಹೇಳ್ತೀವಿ ಕನ್ನಡದಲ್ಲಿ. ಸೊ ಅದು ಕಡಿಮೆ ಇರೋದ್ರಿಂದ ಸಾಕಷ್ಟು ರೈತರು ತರಕಾರಿ ಹಸಿ ತರಕಾರಿಯಾಗಿ ಮಾರಕ್ಕೆ ಇದ್ ಮಾಡ್ತಾ ಇದಾರೆ. ಸೊ ಹಾಗಾಗಿ ಆಂಧ್ರಪ್ರದೇಶದ ಒಂದು ತಳಿ ಈ ಮೊದಲು ರೈತರು TME 2 ಅಂತ ಬೆಳೀತಾರೆ. ಸೊ ಅದಕ್ಕೆ ಹೋಲಿಕೆ ಮಾಡ್ತಾ K6 ಅಂತ, ಕದ್ರಿ 6 ಅಂತ ಸಾಕಷ್ಟು ಜನ ರೈತರು ಬೆಳೀತಾ ಇದಾರೆ. ಸೊ ಇದನ್ನು ಕೂಡ ಬೆಳೆಯಬಹುದು. TME 2 ಅಂತೂ ಬಹಳ ವರ್ಷಗಳಿಂದ ಇದೆ, ಅದು ಈಗೂ ರೈತರು ಅದನ್ನೇ ಇಷ್ಟಪಡ್ತಾ ಇದಾರೆ. ಬಟ್ ನಮ್ಮ ಒಂದು ಬೀಜದ ಒಂದು ಸೀಡ್ ಚೈನ್ ಅಂತ ಹೇಳ್ತೀವಲ್ಲ ಅದನ್ನೇ ಈಗ ಇಲ್ಲ. ಸೊ ಹಾಗಾಗಿ ನಮ್ಮ ಒಂದು ಚಿಂತಾಮಣಿ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಅದೇ ಒಂದು ರಿನೋವೇಟೆಡ್ TME 2 ಬಗ್ಗೆ ಸಂಶೋಧನೆ ನಡೀತಾ ಇದಾರೆ. ಬಹುಶಃ ಒಂದು 2 ವರ್ಷದಲ್ಲಿ ಬಹುಶಃ ಅದು ಕೂಡ ಬಿಡುಗಡೆ ಮಾಡಬಹುದು. ಅಂದ್ರೆ ಅದರ ಗುಣಗಳನ್ನ ಮತ್ತೆ ಕ್ರೋಢೀಕರಿಸಿ ಬಿಡುಗಡೆ ಮಾಡೋದು, ಕ್ರೋಢೀಕರಿಸಿ ಅದರ ಒಂದು ಏನೇನು ಗುಣಗಳಿದೆಯಲ್ಲ ಆ ಗುಣಲಕ್ಷಣಗಳನ್ನ ಇದಕ್ಕೆ ಸೇರಿಸಿ ಬಿಡುಗಡೆ ಮಾಡುವಂತ ಪ್ರಯತ್ನ ನಡೆದಿದೆ. ಇನ್ನು ಮುಖ್ಯವಾಗಿ ನಾವು ಬೇಸಾಯ ಮಾಡ್ಕೋಬೇಕು ಅಂದ್ರೆ ಬೀಜದ ಪ್ರಮಾಣ ಎಷ್ಟು ಬೇಕಾಗತ್ತೆ ಅಂತೀರಿ? ಈಗ ರೈತರು ಈ ಬೇರೆ ಬೆಳೆಗಳಿಗೆಲ್ಲ ಹೋಲಿಸಿ ನೋಡಿದಾಗ ಈ ಶೇಂಗಾದಲ್ಲಿ ರೈತರು ಉಪಯೋಗಿಸ್ತಕ್ಕಂಥ ಒಂದು ಬೀಜದ ಪ್ರಮಾಣ ಬಹಳ ಕಡಿಮೆ. ಸೊ ನಾವು ಶಿಫಾರಸು ಮಾಡಿದ್ರು ಸುಮಾರು 40-50 ಕೆಜಿ ಒಂದು ಎಕರೆಗೆ. ಹೌದೌದು, ಬಟ್ ರೈತರು ಬಹಳ ಕಡಿಮೆ ಮಾಡ್ತಾರೆ. ಎಷ್ಟು 30 ಕೆಜಿ ಇಂದನೂ ಮಾಡ್ತಾರೆ? 25 ಸ್ಟಾರ್ಟ್ ಮಾಡ್ತಾರೆ, 25-35 ಕೆಜಿ ಅಷ್ಟೇ ಆಗ್ತಾರೆ. ಸೊ ಹಾಗಾಗಿ ಏನಾಗುತ್ತೆ, ನಮ್ಮ ಒಂದು ಗಿಡಗಳ ಸಂಖ್ಯೆ ಬಹಳ ಮುಖ್ಯ. ಈ ರೈತರು ಹೊಲದಾಗ ನೋಡಿದಾಗ ಈ ಗಿಡಗಳ ಸಂಖ್ಯೆ ಬಹಳ ಕಡಿಮೆ ಇರೋದ್ರಿಂದ ಇಳುವರಿ ಬಹಳ ಕಡಿಮೆ ಆಗುತ್ತೆ. ಸೊ ರೈತರ ಅಭಿಪ್ರಾಯ ಏನಿದೆ, ಸೊ ಅಂಗಳಕ್ಕೆ ಬಿತ್ತಿದ್ದೆ ಆದರೆ ಕಾಯಿ ಜಾಸ್ತಿ ಹಿಡಿತೆ ಅಂತಾರೆ. ಬಟ್ ನಾವು ಒಟ್ಟಾರೆ ನೋಡಿದಾಗ ಒಂದು ಚದರ ಮೀಟರ್ಗೆ ಕನಿಷ್ಠ 30-33 ಸಸಿಗಳಿರಬೇಕು. ಬಟ್ ರೈತರ ಹೊಲದಲ್ಲಿ ಕೇವಲ 20-25 ಇರುತ್ತೆ. ಸೊ ಹೀಗಾಗಿ ಇಳುವರಿ ಒಂದು ಬಹಳ ಗಣನೀಯವಾಗಿ ಕಡಿಮೆ ಆಗ್ತದೆ. ಅಂದ್ರೆ ಮೊದಲು ರೈತರು ಈ ಬಳ್ಳಿಕಾಯಿ ಅಂತ ಬೆಳೀತಿದ್ರು, ಅದಕ್ಕೆ ಸ್ವಲ್ಪ ಬೀಜದ ಪ್ರಮಾಣ ಕಡಿಮೆ, ಅದನ್ನೇ ಮುಂದುವರ್ಸ್ಕೊಂಡು ಹೋಗಿದ್ದಾರೆ. ಅದನ್ನೇ ಮುಂದುವರ್ಸ್ಕೊಂಡು ಹೋಗಿರಬಹುದು. ಬಟ್ ಈ ಶೇಂಗಕ್ಕೆ ಮಾತ್ರ ನಾವು 40-50 ಕೆಜಿ ನಾವು ಉಪಯೋಗಿಸಬೇಕಾಗುತ್ತೆ ಒಂದು ಎಕರೆಗೆ. ಇನ್ನು ಬೀಜೋಪಚಾರನೂ ಮಾಡಬೇಕಾಗತ್ತೆ ಅದಕ್ಕೆ. ಸೊ ಇದಕ್ಕೆ ಬೀಜೋಪಚಾರ ಕೂಡ ಮಾಡಬೇಕಾಗತ್ತೆ. ಸೊ ಈಗ ರೈತರು ಸಾಕಷ್ಟು ಪ್ರಶ್ನೆ, ಈಗ ಬೀಜೋಪಚಾರ ಹೇಳ್ತೀರಿ, ಕೀಟನಾಶಕ ಹೇಳ್ತೀರಿ, ರೈಜೋಬಿಯಂ ಹೇಳ್ತೀರಿ, ಶಿಲೀಂಧ್ರನಾಶಕ ಹೇಳ್ತೀರಿ ಅಂತ ಸಾಕಷ್ಟು ಪ್ರಶ್ನೆಗಳು ಕೇಳ್ತಾ ಇದ್ದಾರೆ. ಅದಕ್ಕೆ ದಯಮಾಡಿ ರೈತರು ಮೊದಲು ಈ ಫಂಗಿಸೈಡ್ ಅಂತ ಹೇಳ್ತೀವಿ, ಶಿಲೀಂಧ್ರನಾಶಕಗಳು, ಫಸ್ಟ್ ಶಿಲೀಂಧ್ರನಾಶಕಗಳನ್ನು ಬೀಜೋಪಚಾರ ಮಾಡಬೇಕು. ತದನಂತರ ಈ ಕೀಟನಾಶಕಗಳನ್ನ ಇದು ಮಾಡಬೇಕಾಗುತ್ತೆ. ತದನಂತರ ಈ ರೈಜೋಬಿಯಂ ಜೈವಿಕ ಗೊಬ್ಬರ ರೈಜೋಬಿಯಂ ಇರ್ಬೋದು, PSB ಇರ್ಬೋದು, ರಂಜಕ ಕರಗಿಸೋ ಗೊಬ್ಬರಗಳು. ಸೊ ಈ ರೀತಿಯಾಗಿ ಮಾಡಿದ್ದೆ ಆದ್ರೆ ಖಂಡಿತ ಇದರಿಂದ ಲಾಭ ಜಾಸ್ತಿ ಆಗುತ್ತೆ. ಅಂದ್ರೆ ಈಗ ಶಿಲೀಂಧ್ರನಾಶಕದಿಂದ ಬೀಜೋಪಚಾರ ಅಂತ ಹೇಳಿರ್ತಾವೆ. ಹೌದೌದು, ಯಾವ ಶಿಲೀಂಧ್ರನಾಶಕದಿಂದ? ಈಗ ಮಾರ್ಕೆಟ್ನಾಗ ಸಿಗುತ್ತೆ ಕ್ಯಾಪ್ಟನ್ ಅಂತ. ಸೊ 2 ಗ್ರಾಮ್ ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ರೋಗದ ಬಾಧೆ ಕಡಿಮೆ ಆಗುತ್ತೆ. ಅಂದ್ರೆ ಮಣ್ಣಿಂದ ರೋಗ. ಅದೇ ರೀತಿಯಾಗಿ ಕೆಲವೊಂದು ಭಾಗದಲ್ಲಿ ಗೊಣ್ಣೆ ಹುಳು ಬರುತ್ತೆ. ಹೌದೌದು, ಸೊ ಬಹಳ ಒಂದು ಹಾವಳಿ ಇದು. ಸೊ ಇದಕ್ಕೆ ಏನ್ ಮಾಡಿದೀವಿ, ವಿಶೇಷವಾಗಿ ಮಧುಗಿರಿ ಪಾವಗಡ ಶಿರಾ, ಮೊಳಕಾಲ್ಮೂರು, ಚಳ್ಳಕೆರೆ ಎಲ್ಲಾ ಭಾಗದಲ್ಲಿ ಈ ಗೊಣ್ಣೆ ಹುಳು ಬಾಧೆ ಜಾಸ್ತಿ ಇದೆ. ಅಂದ್ರೆ ಸಸಿ ಕತ್ತರಿಸೋದು ಅಂದ್ರೆ ಸುಮಾರು ಬಿತ್ತಿದೆ ಒಂದು 10-15 ದಿವಸದಲ್ಲಿ ಅದು ಗಿಡಗಳು ಒಣಗೋಗಿ ಸಾಯ್ತಾ ಇರ್ತದೆ. ಸೊ ಅದಕ್ಕೆ ಕ್ಲೋರೋಪೈರಿಫಾಸ್ ಅಂತ ಸಿಗುತ್ತೆ ಕೀಟನಾಶಕ. ಸೊ ಅದನ್ನ ಸುಮಾರು 15 ಮಿಲಿ 1 ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಿದ್ದೆ ಆದ್ರೆ ಖಂಡಿತ ಅದರ ಹಾವಳಿ ಕಡಿಮೆ ಆಗುತ್ತೆ. ಪ್ರಾರಂಭದಲ್ಲಿ ನಾವು ಅದರಿಂದ ಒಂದು ಮುಕ್ತಿ ಪಡಿಬಹುದು ಅಂದ್ರೆ ಕಡಿಮೆ ಖರ್ಚಿನಲ್ಲಿ ಬೀಜೋಪಚಾರದಿಂದ ಕಡಿಮೆ ಖರ್ಚು ಮಾಡಿ ಅದರ ಒಂದು ಹಾವಳಿನ ಹತೋಟಿ ಮಾಡಬಹುದು. ಇನ್ನು ರೈಜೋಬಿಯಂ ಎಷ್ಟು ಪ್ರಮಾಣದಲ್ಲಿ? ಈಗ ರೈಜೋಬಿಯಂ 400 ಗ್ರಾಮ್ ಒಂದು ಎಕರೆ ಬೀಜಕ್ಕೆ ರೈಸೋಬಿಯಂ ಇರ್ಬೋದು, ಪಿ ಎಸ್ ಬಿ ಅಂದ್ರೆ ರಂಜಕ ಕರಗಿಸೋದು, ಎರಡನ್ನು ಬಳಸ್ಕೋಬಹುದು, ಎರಡನ್ನು ಬಳಸ್ಕೋಬಹುದು, ಎರಡು ಜೈವಿಕ ಗೊಬ್ಬರ. ಇತ್ತೀಚೆಗೆ ರೈತರು ಏನ್ ಮಾಡ್ತಾರೆ, ಡಿ ಎ ಪಿ ಹಾಕಿರ್ತಾರೆ ಸಾಕಷ್ಟು. ಸೊ ಮಣ್ಣಿನಲ್ಲಿ ಹಾಗೆ ಕರಗದೆ ಅಲಭ್ಯ ರಂಜಕ ಇರುತ್ತೆ. ಅಂತ ಒಂದು ಅಲಭ್ಯ ರಂಜಕನ ಕರಗಿಸಬೇಕಾದ್ರೆ ಇಂತ ಒಂದು ರಂಜಕ ಕರೆಸತಕ್ಕಂತ ಜೀವಾಣುಗಳ ಒಂದು ಬೀಜೋಪಚಾರ ಬಹಳ ಮುಖ್ಯ. ಇನ್ನ ಈ ಕೊಟ್ಟಿಗೆ ಗೊಬ್ಬರ ಎಷ್ಟು ಕೊಡ್ಬೇಕಾಗತ್ತೆ? ಈ ಕೊಟ್ಟಿಗೆ ಗೊಬ್ಬರ ಸುಮಾರು 5-7 ಟನ್ನು ರೈತರು ಇತ್ತೀಚೆಗೆ ಇದನ್ನ ಕಡೆಗಣಿಸ್ತಾ ಇದ್ದಾರೆ. ಸೊ ನಮ್ಮ ಮಣ್ಣಿನ ಫಲವತ್ತತೆ ಹೆಚ್ಚಿಸಬೇಕಾದ್ರೆ, ಒಳ್ಳೆ ಇಳುವರಿ ಪಡಬೇಕಾದ್ರೆ, ಈ ಮಣ್ಣಿನಲ್ಲಿರತಕ್ಕಂತ ಸೇಂದ್ರಿಯ ಪದಾರ್ಥ ಅಥವಾ ಒಂದು ಸಾವಯವ ಅಂಶ ಏನಂತ ಹೇಳ್ತೀವಲ್ಲ, ಅದಕ್ಕೆ ಖಂಡಿತ ಒಂದು 5-7 ಟನ್ ಒಂದು ಹೆಕ್ಟೇರ್ಗೆ 2.5 ಎಕರೆಗೆ ಹಾಕಿದ್ದೆ ಆದ್ರೆ ಖಂಡಿತ ಮಣ್ಣಿನ ಫಲವತ್ತತೆನ ಸುಧಾರಿಸಬಹುದು. ಅಂದ್ರೆ 1 ಎಕರೆಗೆ 2 ಟನ್ ಅಷ್ಟು ಆದ್ರೂ ಬಳಸ್ಕೋಬೇಕು, 2 ಟನ್ ಆದ್ರೂ 1 ಎಕರೆಗೆ ಹಾಕ್ಬೇಕಾಗುತ್ತೆ. ಅದರ ಜೊತೆಗೆ ರಸಗೊಬ್ಬರಗಳು ಕೂಡ, ರಸಗೊಬ್ಬರ 10 ಕೆಜಿ ಸಾರಜನಕ, 30 ಕೆಜಿ ರಂಜಕ, ಅದೇ ರೀತಿಯಾಗಿ 15 ಕೆಜಿ ಒಂದು ಪೊಟ್ಯಾಶ್ 1 ಎಕರೆಗೆ ಹಾಕ್ಬೇಕಾಗುತ್ತೆ. ಸೊ ಅದೇ ರೀತಿಯಾಗಿ ಲಘು ಪೋಷಕಾಂಶಗಳ ಕೊರತೆ ಕೂಡ ಇತ್ತೀಚೆಗೆ ಕಾಣ್ಬರ್ತಾ ಇದೆ. ಸೊ ಅದಕ್ಕೆ ದಯಮಾಡಿ ರೈತರು ಈ ನಾವು ಜಿಂಕ್ ಸಲ್ಫೇಟ್ ಅಂತ ಏನ್ ಹೇಳ್ತೀವಿ, 1 ಎಕರೆಗೆ 4 ಕೆಜಿ ಇರ್ಬೋದು, ಅದೇ ರೀತಿಯಾಗಿ ಬೊರಾಕ್ಸ್ 4 ಕೆಜಿ ಹಾಕಿದ್ರೆ ಸೊ ಖಂಡಿತ ಈ ಲಘು ಪೋಷಕಾಂಶ ಕೊರತೆಯಿಂದ ನೀಗಿಸಬಹುದು. ಆ ಒಂದು ಕಾಳು ಕಟ್ಟೋದು ಜಾಸ್ತಿ ಆಗುತ್ತೆ, ಇಳುವರಿ ಕೂಡ ಗುಣಮಟ್ಟದ ಒಂದು ಕಾಯಿನ ನಾವು ಪಡಿಬಹುದು. ಇನ್ನು ಮುಖ್ಯವಾಗಿ ಜಮೀನಿನ ಸಿದ್ಧತೆಯನ್ನ ಹೇಗೆ ಮಾಡ್ಕೋಬೇಕಾಗುತ್ತೆ ಬಿತ್ತನೆಗೆ? ಈಗ ರೈತರಿಗೆ ಮೊದಲೇ ಮಳೆ ಬಂದ ತಕ್ಷಣ ಭೂಮಿಯನ್ನ ಚೆನ್ನಾಗಿ ಹದ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡ್ರಿದ್ರೆ, ಅಂದ್ರೆ ಯಾವುದೇ ತರ ಒಂದು ಕಸ ಇರಬಾರ್ದು, ಒಂದು ಕ್ಲಾಡ್ಸ್ ಅಂತ ಹೇಳ್ತೀವಲ್ಲ, ಹೆಂಟಿಗಳು ಪುಡಿಪುಡಿಯಾಗಿರ್ಬೇಕು ಎಲ್ಲ ಮಾಡ್ಕೊಂಡು ಬಿಟ್ಟಿದ್ರೆ, ಇದನ್ನ ಒಂದು ಬಿತ್ತನೆ ಮಾಡಿದ್ದಾದ್ರೆ ಒಳ್ಳೆ ಹದ ತೇವಾಂಶ ಇರ್ಬೇಕು, ಬದಲಿಗೆ ತೇವಾಂಶ ಇದ್ದಾಗ ಬಿತ್ತಿದ್ದಾದ್ರೆ ಖಂಡಿತ ಅದರ ಒಂದು ಮೊಳಕೆ ಒಡೆಯುವ ಪ್ರಮಾಣ ಜಾಸ್ತಿ ಇರುತ್ತೆ. ಸಾಧಾರಣವಾಗಿ ಯಾವುದು ಒಳ್ಳೆ ಬಿತ್ತನೆ ಕಾಲ ಅಂತಾರೆ ಮುಂಗಾರಿನಲ್ಲಿ? ಮುಂಗಾರಿನಲ್ಲಿ ನಾವು ಜೂನ್ ಜುಲೈ ಬಹಳ ಮುಖ್ಯವಾದ್ದು. ಜೂನ್ ಮಳೆ ಬಂದ್ರೆ ಈ ಕೆಲವೊಂದು ಭಾಗದಲ್ಲಿ ಪಾವಗಡದ ಅಂತ ಒಂದು ಏರಿಯಾದಲ್ಲಿ ಮೇ ಕೊನೆ ವಾರದಲ್ಲೇ ಬಿತ್ತಾರೆ. ಅದೇ ನಾವು ಹಿರಿಯೂರು ಭಾಗಕ್ಕೆ ತಗೊಂಡೋದಾಗ ಜುಲೈ 10 ಜುಲೈ 20 ಬಿತ್ತಾರೆ. ಹೌದು. ಸೊ ಹೀಗಾಗಿ ಕೆಲವೊಂದು ಭಾಗದಲ್ಲಿ ಜೂನ್ ತಿಂಗಳಲ್ಲಿ ಬಿತ್ತಾರೆ, ಕೆಲವೊಂದು ಭಾಗಗಳಲ್ಲಿ ಜುಲೈ ತಿಂಗಳು, ಜುಲೈ ಮಧ್ಯಭಾಗದಲ್ಲಿ ಕೂಡ ಜುಲೈ 15 ಈ ಶೇಂಗಾವನ್ನು ನಾವು ಬಿತ್ತಬಹುದು. ಅಂದ್ರೆ ಅದಕ್ಕಿಂತ ತಡ ಆದ್ರೆ ಮತ್ತೆ ಅಷ್ಟು ಇಳುವರಿ ಬರೋದಿಲ್ಲ, ಇಳುವರಿ ಕಡಿಮೆ ಆಗುತ್ತೆ. ಅಮ್ಮಂದ್ರೆ ಜುಲೈ ಮಧ್ಯಭಾಗ ಜುಲೈ 20-25 ಬಿತ್ತಬಹುದು. ಬಟ್ ಮೊದಲಿಗೆ ಬಿತ್ತಿದಂತ ಒಂದು ಬೆಳೆ ಇಳುವರಿ ಜಾಸ್ತಿ ಆಗುತ್ತೆ, ಚೆನ್ನಾಗಿ ಬೆಳವಣಿಗೆ ಇದೆಲ್ಲ ಕೂಡ ಬಿತ್ತನೆಯ ಒಂದು ಮಳೆ ಆಧಾರಿತದ ಮೇಲೆ ನಿಲ್ತಿರುತ್ತೆ. ಹೌದೌದು. ಸೊ ಹಾಗಾಗಿ ನಾವು ಆದಷ್ಟು ಮಳೆ ಬಂದ ತಕ್ಷಣ ಭೂಮಿ ಸಿದ್ಧತೆ ಪಡಿಸ್ಕೊಂಡಿದ್ರೆ ಮೊದಲನೇ ಮಳೆ ಬಂದಾಗ ಬಿತ್ತಬಹುದು. ಜೂನ್ ಅಥವಾ ಜುಲೈ ತಿಂಗಳ ಮಧ್ಯದಲ್ಲಿ ಒಳಗೆ ಬಿತ್ತಿದ್ದೆ ಆದ್ರೆ ಖಂಡಿತ ಒಳ್ಳೆ ಇಳುವರಿ ತಗೋಬಹುದು. ಬಿತ್ತನೆ ಅಂತರವನ್ನು ಎಷ್ಟೆಷ್ಟು ಪಾಲಿಸಬೇಕಾಗುತ್ತೆ? ಈಗ ಬಿತ್ತನೆ ಅಂತರ ಈಗಾಗಲೇ ನಾನು ಹೇಳಿದೆ, 1 ಎಕರೆಗೆ 40-50 ಕೆಜಿ ಬೀಜ ಬೇಕಾಗುತ್ತೆ. ಇನ್ನು ಸಾಲಿನಿಂದ ಸಾಲಿಗೆ 30 ಸೆಂಟಿಮೀಟರ್, ಒಂದಡಿ ಸಾಲು, ಗಿಡದಿಂದ ಗಿಡಕ್ಕೆ 1-10 ಸೆಂಟಿಮೀಟರ್. ಸೊ ಈ ರೀತಿ ಮಾಡಿದ್ದೆ ಆದ್ರೆ ನಮಗೇನು ಒಂದು ಒಂದು ಶಿಫಾರಸು ಮಾಡಿರ್ತಕ್ಕಂಥ ಗಿಡಗಳ ಸಂಖ್ಯೆನ ನಾವು ಕಾಪಾಡ್ಕೋಬಹುದು. ಅಂದ್ರೆ ಈಗ ಗೊಬ್ಬರನೂ ನಾವು ಮುಂಚೆನೆ ಕೊಟ್ಟಿಗೆ ಗೊಬ್ಬರ ಕೊಟ್ಟಿರ್ತೀವಿ. ಹೌದು. ಪೂರ್ಣ ಪ್ರಮಾಣದ ರಾಸಾಯನಿಕ ಗೊಬ್ಬರ ಒಂದೇ ಸರಿ ಕೊಡೋದ? ಈ ಮಳೆಯಾಶ್ರಿತ ಪ್ರದೇಶಕ್ಕೆ ಪೂರ್ಣ ಪ್ರಮಾಣದ ರಾಸಾಯನಿಕ ಗೊಬ್ಬರಗಳನ್ನ ಒಂದೇ ಸಾರಿ ಕೊಡ್ತೀವಿ. ಬಿತ್ತನೆ ಸಮಯದಲ್ಲಿ ನೀರಾವರಿ ಪ್ರದೇಶದಾದ್ರೆ 1-10 ಕೆಜಿ ಸಾರಜನಕ ಮೇಲು ಗೊಬ್ಬರವಾಗಿ ಕೊಡ್ತೀವಿ. ಬಟ್ ಮಳೆಯಾಶ್ರಿತ ಪ್ರದೇಶದಲ್ಲಿ ಪೂರ್ಣ ಪ್ರಮಾಣದ ಒಂದು ಗೊಬ್ಬರಗಳನ್ನ ಬಿತ್ತುವ ಸಮಯದಲ್ಲೇ ಕೊಡ್ತೀವಿ ನಾವು. ಮತ್ತೆ ಜಿಪ್ಸಮ್ ಅನ್ನು ಕೊಡೋದು ಒಳ್ಳೇದು ಅಂತ ತಾವು ತಜ್ಞರು ಹೇಳ್ತಾ ಇರ್ತಾರೆ. ಹೌದೌದು. ಯಾವ ಸಂದರ್ಭದಲ್ಲಿ ಕೊಡಬಹುದು? ಈ ಜಿಪ್ಸಮ್ ಕೂಡ ಬಹಳ ಮುಖ್ಯವಾದ್ದು. ಯಾಕಂದ್ರೆ ಈ ಒಂದು ಶೇಂಗಾದಲ್ಲಿ ಜಳ್ಳು ಆಗ್ಲಿಲ್ಲ, ಜಳ್ಳು ಆಗ್ಲಿಕ್ಕೆ ಈ ಒಂದು ಜಿಪ್ಸಮ್ ನ ಉಪಯೋಗಿಸಬೇಕಾಗತ್ತೆ. ಸುಮಾರು 200 ಕೆಜಿ 1 ಎಕರೆಗೆ. ಅಂದ್ರೆ ಇದನ್ನ ಸುಮಾರು ಬಾರಂಗಿ ಅಥವಾ ಹೂ ಬಿಡತಕ್ಕ ಬಾರಂಗಿ ನೆಲದಲ್ಲಿ ಹೋಗ್ತಾ ಇರ್ತದೆ. ಅಂತ ಒಂದು ಸಂದರ್ಭದಲ್ಲಿ ಬಿತ್ತಿದ 35-40 ದಿವಸದಲ್ಲಿ ಒಂದು 200 ಕೆಜಿ ಜಿಪ್ಸಮ್ ಅನ್ನ 2 ಸಾಲುಗಳ ಮಧ್ಯೆ ಹಾಕಿ ಅದು ಮಣ್ಣು ಏರ್ ಮಾಡಬೇಕು, ಮಣ್ಣು ಮುಚ್ಚಬೇಕು. ಅಂದ್ರೆ ಅರ್ಧಿಂಗಪ್ಪ ಅಂತ ಹೇಳ್ತಾರೆ, ಬುಡುಕ್ ಮಣ್ಣು ಹಾಕ್ಬೇಕು. ಬುಡಕ್ ಮಣ್ಣು ಹಾಕೋದ್ರಿಂದ ಏನಾಗುತ್ತೆ, ಆ ಬಾರಂಗಿಗಳು ನೆಲದಲ್ಲಿ ಹೋಗಿ ಅಲ್ಲಿ ಒಂದು ಕಾಯಿ ಡೆವಲಪ್ ಆಗ್ತವೆ. ಯಾಕಂದ್ರೆ ಈ ಪೋಷಕಾಂಶಗಳು ಸಾರಜನಕ ರಂಜಕನ ಬೇರ್ನಿಂದ ತಗೊಳ್ತವೆ. ಬಟ್ ಈ ಜಿಪ್ಸಮ್ ಏನಿದೆಯಲ್ಲ, ಈ ಜಿಪ್ಸಮ್ನ ಶೇಂಗಾ ಕಾಯಿಗಳು ಬಾರಂಗಿಗಳೇ ತಗೊಳ್ತವೆ. ಸೊ ಹಾಗಾಗಿ 35-40 ದಿವಸದಲ್ಲಿ ಹಾಕಿ ಅದನ್ನ ಮಣ್ಣು ಏರ್ ಮಾಡಿದ್ದೆ ಆದ್ರೆ ಖಂಡಿತ ಕಾಯಿಗಳು ಬಾರಂಗಿಗಳು ತಗೊಂಡು ಒಳ್ಳೆ ನಮಗೆ ಒಂದು ದಷ್ಟಪುಷ್ಟವಾದಂತಹ ಕಾಳುಗಳನ್ನ ನಾವು ಪಡಿಬಹುದು. ಅಂದ್ರೆ ನಾವು ಮಣ್ಣನ್ನ ಬುಡಕ್ಕೇರಿಸೋದ್ರಿಂದ ಬಾರಂಗಿಗಳು ಬೇಗ ಮಣ್ಣಿನ ಸಂಪರ್ಕಕ್ಕೆ ಬರ್ತವೆ. ಹಾಗಾಗಿ ಕಾಯಿ ಅಭಿವೃದ್ಧಿ ಆಗಕ್ಕೆ ಬೇಗ ಒಂದು ಅವಕಾಶ ಆಗುತ್ತೆ. ಇಲ್ಲಾಂದ್ರೆ ಅಲ್ಲಿ ಮೇಲಿಂದ ಬರಬೇಕಾದ್ರೆ ಅದು ಸಾಕಷ್ಟು ಎನರ್ಜಿ ಬೇಕಾಗುತ್ತೆ. ಸೊ ಹಾಗಾಗಿ ತಲುಪದೇ ಇಲ್ಲ. ಆ ತಲುಪದ ಬಾರಂಗಿಗಳು ನೀವು ಬಹುಶಃ ನೋಡಿರ್ಬೋದು, ಈ ಸಣ್ಣ ಸೂರ್ಯನ ಶಾಖಕ್ಕೆ ಬಂದ್ರೆ ಒಂದು ಹಸಿರು ಆ ತರ ಕಾಯಿ ಆದಂಗೆ ಆಗುತ್ತೆ. ಹೌದು, ಸೊ ಡೆವಲಪ್ ಆಗಲ್ಲ, ಅಭಿವೃದ್ಧಿ ಆಗಲ್ಲ. ಅದರಿಂದ ಬುಡುಕ್ ಮಣ್ಣೇರ್ಸೋದು, ಬುಡುಕ್ ಮಣ್ಣೇರ್ಸೋದು ಬಹಳ ಮುಖ್ಯ. ಈಗ ನಮಗೆ ನೀರಾವರಿ ಸೌಲಭ್ಯ ಇತ್ತು ಅಂದ್ರೆ, ಹೌದೌದು, ನೀರನ್ನ ಯಾವ್ಯಾವ ಕೊಡ್ಬೇಕಾಗತ್ತೆ ಅಂತ ಈಗ ಶೇಂಗಾದಲ್ಲಿ ಇದು ಬಹಳ ಮುಖ್ಯವಾದ್ದು. ಈ ಬಿತ್ತನೆಯಾದ ಒಂದು 4 ವಾರಗಳವರೆಗೂ ಹೆಚ್ಚು ನೀರು ಕೊಡಬಾರ್ದು. ಬಿತ್ತನೆ ಸಮಯದಲ್ಲಿ ಕೊಟ್ಟಮೇಲೆ, ಬಿತ್ತನೆ ಸಮಯದಲ್ಲಿ ಕೊಡಬೇಕು, ಅದ ನಂತರ 4 ವಾರಗಳ ನೀರನ್ನ ಕೊಡಬಾರ್ದು. ಮೊಳಕೆ ಬಂದ ಮೇಲೆ ಒಂದು 4 ವಾರ ಕೊಡಬಾರ್ದು, ಯಾಕಂದ್ರೆ ಇದರಲ್ಲಿ ನಾವು ಒಂದು ವೆಜಿಟೇಟಿವ್ ಗ್ರೋತ್ ಅಂತೀವಿ, ಬೆಳವಣಿಗೆ ಜಾಸ್ತಿ ಆಗ್ಬಿಡುತ್ತೆ, ಸಸ್ಯದ ಬೆಳವಣಿಗೆ ಆಗ್ಬಿಡುತ್ತೆ. ಸಸ್ಯದ ಜಾಸ್ತಿ ಬೆಳವಣಿಗೆ ಆಗಿದ್ರೆ ಕಾಯಿ ಕಟ್ಟೋದು ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಒಂದು 4 ವಾರಗಳ ಇದನ್ನ ತಡೆ ಹಿಡಿಬೇಕಾಗತ್ತೆ. ಅದೇ ರೀತಿಯಾಗಿ ಕೆಲವು ಸಂದಿಗ್ಧ ಹಂತಗಳಿದಾವೆ, ಅಂದ್ರೆ ನಾವು ಮೊಳಕೆ ಒಡೆಯ ಇರಬಹುದು, ಅದೇ ರೀತಿಯಾಗಿ ಹೂ ಬಿಡುವಂತ, ಆಮೇಲೆ ಕಾಯಿ ಕಟ್ಟುವಂತ, ಇಂಥ ಒಂದು ಸಂದಿಗ್ಧ ಹಂತಗಳಲ್ಲಿ ಒಂದು 3-4 ನೀರಾವರಿ ಕೊಟ್ಟಿದ್ದೆ ಆದ್ರೆ ಅದರಿಂದ ಖಂಡಿತ ಇದನ್ನ ಬೇಸಿಗೆಯಲ್ಲಿ ಜಾಸ್ತಿ ಬೆಳೀತಾರೆ ಈ ಬೆಳೆಯನ್ನು, ನೀರಾವರಿ. ಸೊ ಅಂತಲ್ಲಿ ಇಳುವರಿ ಮಟ್ಟ ಜಾಸ್ತಿ ಆಗುತ್ತೆ. ಇನ್ನು ಅಂತರ ಬೇಸಾಯವನ್ನು ಯಾವ್ಯಾವ ಮಾಡಬೇಕಾಗುತ್ತೆ ಅಂತ ಈಗ ಅಂತರ ಬೇಸಾಯ ನಾವು ಬಿತ್ತಿದ ಒಂದು 15 ದಿವಸದಿಂದ ಸ್ಟಾರ್ಟ್ ಮಾಡ್ತಾರೆ ರೈತರು. ಯೂಶಲಿ ಅಂದ್ರೆ ಕೈ ಕಳೆನೆ ಮಾಡ್ತಾರೆ. ಎಡೆಕುಂಟೆ ಹೊಡಿತಾರೆ 15 ದಿವಸದಿಂದ ಸುಮಾರು 3-4 ಸಾರಿ ಮಾಡ್ತಾರೆ. ತದನಂತರ ಸಾಲಿನ ಮಧ್ಯದಲ್ಲಿ ಒಂದೊಂದು ಕಳೆ ಇದ್ರೆ ಕೆಲವು ರೈತರು ಕೂಲಿ ಆಳುಗಳನ್ನು ಇಟ್ಟು ಕಳೆ ತೆಗಿತಾರೆ. ಹೌದೌದು, ಆದರೂ ಕಳೆನಾಶಕಗಳು ಕೂಡ ಇದಾವೆ, ಈ ಕೆಲವು ಅಲಾಕ್ಲೋರ್ ಇರ್ಬೋದು, ಇನ್ನು ಸುಧಾರಿತ ಒಂದು ಕಳೆನಾಶಕಗಳಿದಾವೆ, ಅಂತ ಕೂಡ ಎಲ್ಲೆಲ್ಲಿ ಸಾಧ್ಯತೆ ಇದೆಯೋ ಅಂತಲ್ಲಿ ಕೂಡ ರೈತರು ಬಳಸಿದ್ರೆ ಈ ಕೂಲಿ ಆಳುಗಳ ಸಂಖ್ಯೆ ಕೂಡ ಕಡಿಮೆ ಆಗ್ತದೆ. ಆದ್ರೆ ಕಳೆನಾಶಕ ಬಳಸಬೇಕು ಅಂದ್ರೆ ಜಮೀನಿನಲ್ಲಿ ತೇವಾಂಶ ಇರಬೇಕು, ಮಣ್ಣು ಪುಡಿಯಾಗಿರ್ಬೇಕು. ಇದು ಬಹಳ ಮುಖ್ಯ. ಮತ್ತೆ ಶಿಫಾರಸು ಎಷ್ಟು ಮಾಡಿರ್ತೇವೆ ಅದೇ ಹಾಕ್ಬೇಕಾಗತ್ತೆ. ಕೀಟನಾಶಕ 1 ml ಆಗಿ 1.5 ml ಹಾಕಿದ್ರೆ ಅಷ್ಟೊಂದೇನು ಹಾನಿ ಆಗ್ಲಿಕ್ಕೆ, ಬಟ್ ಕಳೆನಾಶಕಗಳು ಶಿಫಾರಸು ಮಾಡಿರ್ತಕ್ಕಂಥ ಪ್ರಮಾಣ, ತೇವಾಂಶ ಇರಬೇಕು, ಇವೆಲ್ಲ ಒಂದು ಮುಂಜಾಗ್ರತೆ ಕ್ರಮಗಳನ್ನು ರೈತರು ತಗೊಳ್ಬೇಕಾಗುತ್ತೆ. ಅಂದ್ರೆ ತಜ್ಞರ ಒಂದು ಸಲಹೆ ಮಾಡಬೇಕಾಗುತ್ತೆ, ಯಾಕಂದ್ರೆ ಬೆಳೆಗೆ ತೊಂದರೆ ಆಗ್ಬೋದು ಅಂತ ಜಾಸ್ತಿ ಏನಾದ್ರು ಪ್ರಮಾಣದಲ್ಲಿ ನಾವು ಇದನ್ನ ಬಳಸಿದ್ರೆ. ಹೌದು, ಇನ್ನ ಮುಖ್ಯವಾಗಿ ಈ ಕೀಟಗಳ ಒಂದು ಹಾವಳಿ ಎಷ್ಟು ಮಟ್ಟಿಗೆ ಕಂಡುಬರುತ್ತೆ ಅಂತೀರಿ? ಸೊ ಈ ಶೇಂಗಾದಲ್ಲಿ ಇತ್ತೀಚೆಗೆ ಕೀಟದ ಹಾವಳಿ ಕೂಡ ಕಂಡುಬರ್ತದೆ. ಬಹುಮುಖ್ಯವಾದ ಕೀಟ ಅಂದ್ರೆ ಒಂದು ಸುರುಳಿ ಪೂಚಿ ಅಂತಾರೆ, ಲೀಫ್ ಮೈನರ್ ಅಂತೀವಿ, ಬಟ್ ಕೆಲವು ರೈತರ ಕಡೆ ಎಲ್ಲ ಇದೆ ಬೆಂಕಿ ಸೀಡೆ ಅಂತ ಅವರವರ ಭಾಷೆಯಲ್ಲಿ ಕರೀತಾರೆ, ಬೆಂಕಿ ಸೀಡೆ ಅಂತ. ಹೌದೌದು. ಸೊ ಇದಕ್ಕೆ ಏನಿಲ್ಲ, ಒಂದು ಕಿನಾಲ್ಫಾಸ್ಟ್ 2 ml ಒಂದು ಲೀಟರ್ ಹಾಕಿ ಸಿಂಪರಣೆ ಮಾಡಿದ್ದೆ ಆದ್ರೆ ಖಂಡಿತ ಅದು ಹತೋಟಿ ಪಡಬಹುದು. ಸಾಕಷ್ಟು ಇನ್ನೂ ಸುಧಾರಿತ ಒಂದು ಕೀಟನಾಶಕಗಳಿದಾವೆ ರೈತರ ಕಡೆ, ಕರಾಟೆ ಅಂತ ಸಿಗುತ್ತೆ, ಲ್ಯಾಮಡಾ, ಇದು ಬಹಳ ಪರಿಣಾಮಕಾರಿ. ಸೊ ಇದನ್ನ ಸ್ಪ್ರೇ ಮಾಡಿದ್ದೆ ಆದ್ರೆ ಖಂಡಿತ ಒಂದು ಸ್ಪ್ರೇಯಿಂದ ನಮ್ಮ ಒಂದು ಬೆಳೆನ ಉಳಿಸ್ಕೋಬಹುದು. ರೋಗಗಳಲ್ಲಿ ಇನ್ಯಾವ್ದು ಬರುತ್ತೆ? ಅದೇ ರೀತಿಯಾಗಿ ಎಲೆ ಚುಕ್ಕೆ ರೋಗ ಒಂದು ಬರುತ್ತೆ, ರೋಗ ಅಂತಾರೆ. ಇದು ಬಂದ್ರೆ ಒಂದ್ ವೇಳೆ ಕಾರ್ಬನ್ಡೈಸಿಂ 1 g 1 l ಹಾಕಿ ಸಿಂಪರಣೆ ಮಾಡಿದ್ರೆ ಅದು ಕಡಿಮೆ ಆಗುತ್ತೆ. ಸುರುಳಿ ಪೂಚನೆ ಬಹಳ ಮುಖ್ಯವಾದ ಒಂದು ಕೀಟ, ಅದರ ಒಂದು ಹಾವಳಿ ಜಾಸ್ತಿ ಆಗುತ್ತೆ. ಕೆಲವು ಸಂದರ್ಭದಲ್ಲಿ ಕಂಬಳಿ ಹುಳುಗಳು ಕಂಡುಬರುತ್ತೆ. ಕಂಬಳಿ ಹುಳು ಕೂಡ ಈ ಪಾವಗಡ ಒಂದು ಪ್ರದೇಶದಲ್ಲಿ 5 ವರ್ಷದ ಹಿಂದೆ ಕಂಡು ಬರ್ತಾ ಇತ್ತು, ಈಗ ಇದರ ಇದು ಎಂದು ಕಂಡು ಬರ್ತಾ ಇಲ್ಲ, ಹಾವಳಿ. ಸೊ ಹಾಗಾಗಿ ಒಂದ್ ವೇಳೆ ಬಂದ್ರು ಕೂಡ ಸಾಕಷ್ಟು ರೈತರು ಲೈಟ್ ಟ್ರ್ಯಾಪ್ಸ್ ಅಂತ ರಾತ್ರಿಗೆ ಯೂಸ್ ಮಾಡ್ತಾರೆ, ಬೆಳಕು ಬಲೆಗಳನ್ನು ಮಾಡಿ ಅದನ್ನ ಕೊಲ್ತಾರೆ. ಅದೇ ರೀತಿಯಾಗಿ ಒಂದು ಬಾರ್ಡರ್ ಕ್ರಾಪ್ಸ್ ಅಂತೀವಲ್ಲ, 5-6 ಸಾಲ ಎಳ್ಳು ಇರ್ಬೋದು, ಅದೇ ರೀತಿಯಾಗಿ ಒಂದು ಇನ್ಸೆಕ್ಟಿಸೈಡ್ ಸಿಗುತ್ತೆ, ಕೀಟನಾಶಕ, ಒಂದು ಫೆನ್ವಲ್ ರೇಟ್ ಅಂತ ಸಿಗುತ್ತೆ 4 g, ಇದನ್ನ ಧೂಳೀಕರಿಸಬಹುದು. ಕೆಲವು ಕಡೆ ಹೊಲದ ಸುತ್ತಲೂ ತೆಗ್ಗು ತೊಡ್ತಾರೆ, ಆ ತೆಗ್ಗು ತೊಡೋದ್ರಿಂದ ಒಂದು ಮೂವ್ಮೆಂಟ್ ಕಡಿಮೆಯಾಗಿ ಅದರ ಒಂದು ಹಾವಳಿನ ಕಡಿಮೆ ಮಾಡ್ಕೋ. ಅಂದ್ರೆ ತಜ್ಞಲ್ಲೇ ನಾವು ಈ ಕೀಟನಾಶಕ ಅದು ಬಹಳ ಒಂದು ಪರಿಣಾಮಕಾರಿ. ಇದು ಈ ಫೆನ್ವಲ್ರೇಟ್ನ ಅಲ್ಲಿ ಧೂಳೀಕರಿಸ್ಬಿಟ್ರೆ ಅವು ಮುಂದಕ್ಕೆ ಹೋಗೋದಿಲ್ಲ. ತಗ್ಗನ ದಾಟಿ ಹೋಗೋದಕ್ಕೆ ಅವಕ್ಕೆ ತೊಂದರೆ ಆಗುತ್ತೆ. ಹೌದೌದು. ಮತ್ತೆ ನಾವು ಬಿತ್ತನೆ ಸಮಯದಲ್ಲಿ ಜಿಪ್ಸಮ್ ಅನ್ನ ಕೊಟ್ಟಿದ್ದೆ ಇದ್ರೆ ಆಮೇಲೆ ಯಾವಾಗ ಕೊಡಬಹುದು ಅಂತೀರಿ? ಈ ಬಿತ್ತನೆ ಸಮಯದಲ್ಲಿ ಜಿಪ್ಸಮ್ ಹಾಕ್ಲಿಲ್ಲ ಅಂದ್ರೆ 35-45 ದಿವಸದಲ್ಲಿ. ಬಟ್ ಶೇಂಗಾ ಬೆಳೆಗೆ ನಾನು ಹೇಳೋದು, ಈ ಬಿತ್ತಿದ 35-40 ದಿವಸಕ್ಕೆ ಶೇಂಗಾ ಬೆಳೆಗೆ ಜಿಪ್ಸಮ್ ಹಾಕೋದು ಒಳ್ಳೇದು. ಯಾಕಂದ್ರೆ ಬಾರಂಗಿಗಳು ಬರ್ತವೆ ಅವಾಗ, ಅದಕ್ಕೆ ಡಿಮ್ಯಾಂಡ್ ಒಂದು ಬೇಡಿಕೆ ಜಾಸ್ತಿ ಇರುತ್ತೆ. ಕೆಲವು ರೈತರು ಮುಂಚೆನೂ ಆಗ್ತಾರೆ, ಈ ಸೂರ್ಯಕಾಂತಿಗೂ ಕೆಲವರು ಮುಂಚೆನೆ ಆಗ್ತಾರೆ. ಬಟ್ ಶೇಂಗಾದಲ್ಲಿ ಬಿತ್ತಿದ ಒಂದು 35-40 ದಿವಸಕ್ಕೆ ಹಾಕಿದ್ರೆ ಖಂಡಿತ ಅದರಿಂದ ಲಾಭ ಜಾಸ್ತಿ. ಅಂದ್ರೆ ಆ ಸಂದರ್ಭದಲ್ಲಿ ತಾವು ತಿಳಿಸಿದಾಗೆ ಸಾಲಿನ ಮಧ್ಯದಲ್ಲೇ ಒಂದು ಸಣ್ಣ ಸಾಲನ್ನು ತೆಗೆದು ಅಲ್ಲಿ ಹಾಕಿ ಬುಡುಕ್ ಮಣ್ಣೇರಿಸಬೇಕು. ಆ ನಂತರ ಯಾವುದು ಈ ಅಂತರ ಬೇಸಾಯ ಅಂತದ್ದೆಲ್ಲ ಮಾಡಕ್ ಹೋಗಬಾರದು. ಬಿತ್ತಿದ 45 ದಿವಸದ ನಂತರ ಯಾವುದೇ ತರ ಅಂತರ ಬೇಸಾಯ ಮಾಡಬಾರದು, ಯಾಕಂದ್ರೆ ಬಾರಂಗಿಗಳು ನೆಲದಲ್ಲಿ ಕಾಯಿ ಒಂದು ಅಭಿವೃದ್ಧಿ ಆಗ್ತಾ ಇರ್ತದೆ, ಅದು ಒಂದು ಅದನ್ನ ಡಿಸ್ಟರ್ಬ್ ಮಾಡದಂಗೆ ಆಗುತ್ತೆ, ತೊಂದರೆ ಕೊಟ್ಟರೆ ಕಾಯಿ ಸರಿಯಾಗಿ ಹಿಡಿಯೋದು. ಅಂದ್ರೆ ಒಟ್ಟಾರೆ ಇನ್ನೂ ಏನೇನು ಕ್ರಮಗಳನ್ನು ಅನುಸರಿಸಬಹುದು ಅಂತ ಇದರಲ್ಲಿ? ಈಗಾಗಲೇ ಹೇಳಿದೆ ನಾನು, ಈ ರಸಸಾರ 6 ಕಡಿಮೆ ಇರುವ ಒಂದು ಮಣ್ಣಿನಲ್ಲಿ ಸುಮಾರು 400 kg ಸುಣ್ಣ ಹಾಕ್ಬೇಕಾಗತ್ತೆ. ಅದೇ ರೀತಿಯಾಗಿ ಜಿಪ್ಸಮ್ ಈಗಾಗಲೇ ಹೇಳಿದೆ. ಹೌದೌದು. ಇನ್ನು ಬಿತ್ತನೆಗಾಗಿ ಉಪಯೋಗಿಸುವ ನೆಲಗಡಲೆಯನ್ನ ಈ ನೆರಳಿನಲ್ಲಾಗಲಿ ಅಥವಾ ಬೆಳಕಿನ ಒಂದು ಬಿಸಿಯಲ್ಲ ಇದು ಒಣಗಿಸ್ಬೇಕಾಗತ್ತೆ, ಯಾಕಂದ್ರೆ ಅದರಲ್ಲಿ ಬರ್ತಕ್ಕಂಥ ಒಂದು ಮೊಳಕೆ ಪ್ರಮಾಣ ಕಡಿಮೆ ಆಗುತ್ತೆ. ಇದು ಕೂಡ ಬಹಳ ಮುಖ್ಯವಾದ್ದು. ಇನ್ನು ಅಧಿಕ ಇಳುವರಿಗೆ ಬಹಳ ಮುಖ್ಯವಾದಂದ್ರೆ ಈ ಅಂತರ ಬೆಳೆಗಳು. ಯಾವುದೇ ರೈತರು ಒಂದೇ ಬೆಳೆ ಬೆಳೆಯಲಾರ್ದಲೆ ಬೇರೆ ಬೆಳೆಗಳು ಬಹಳ ಮುಖ್ಯವಾಗಿ ಶೇಂಗಾದಲ್ಲಿ 8:2 ಅಂತೀವಿ. ಅಂದ್ರೆ 8 ಶೇಂಗಾ, 2 ತೊಗರಿ. 2 ತೊಗರಿಗಳ ಮಧ್ಯೆ ಒಂದು ಕನ್ಸರ್ವೇಶನ್ ಫರೋ ಅಂತೀವಿ, ಡೆಡ್ ಫರೋ ಅಂದ್ರೆ ಸಂರಕ್ಷಣಾ ಒಂದು ಇದು ಕಾಲುವೆ ರೀತಿ ಬೋದು ಮಾಡೋದು. ಸೊ ಈ ಬೋದು ಮಾಡೋದ್ರಿಂದ ಬಹಳ ಒಂದು ಅನುಕೂಲ, ಮುಂದೆ ಬಿದ್ದಂತಹ ಮಳೆ ನೀರು ಅಲ್ಲೇ ಶೇಖರಣೆ ಆಗಿ ಈ ಒಂದು ಬೆಳವಣಿಗೆ ಚೆನ್ನಾಗಾಗುತ್ತೆ. ಯಾವುದು ತೊಗರಿ ಒಂದು ಬೆಳವಣಿಗೆ, ಹೀಗಾಗಿ ಅದರಲ್ಲಿ ಒಂದು ಎಕರೆಗೆ ಏನಿಲ್ಲ ಅಂದ್ರೆ 3-4 ಇಳುವರಿ ತಗೋಬಹುದು. ಸೊ ಒಂದ್ ವೇಳೆ ಶೇಂಗಾ ಹೋದ್ರೆ ತೊಗರಿ ಬರುತ್ತೆ, ತೊಗರಿ ಇಲ್ಲಾಂದ್ರೆ ಶೇಂಗಾ ಬರುತ್ತೆ, ಇಲ್ಲ ಎರಡೂ ಬೆಳೆ ಬರುತ್ತೆ. ಸೊ ಈ ರೀತಿ ಕೂಡ ನಾವು ಮಾಡ್ಕೋಬಹುದು. ಅದೇ ರೀತಿಯಾಗಿ ಇನ್ನೊಂದು ಹರಳು ಇತ್ತೀಚೆಗೆ ಔಡ್ಲಾ ಅಂತೀವಿ ನಾವು ಈ ಕಡೆ. ಸೊ ಇದನ್ನು ಕೂಡ ಬಹಳ ರೈತರು ಬೆಳೀತಾ ಇದಾರೆ. ಇದನ್ನು ಬೆಳೆದ್ರೆ ಖಂಡಿತ ಅದನ್ನ ಇವತ್ತಿನ ದಿವಸ ಮಾರುಕಟ್ಟೆಯಲ್ಲಿ ಒಳ್ಳೆ ಬೆಲೆ ಇದೆ, ಬೇಡಿಕೆ ಇದೆ. ಸೊ ಹಾಗಾಗಿ 8 ಶೇಂಗಾ, 1 ಔಡ್ಲಾ ಬೆಳೆಯಬಹುದು. ಅಂದ್ರೆ ಈ ನೆಲಗಡಲೆಯಲ್ಲಿ ಎಷ್ಟು ಮಟ್ಟಿಗೆ ಈ ಒಂದು ಯಾಂತ್ರೀಕರಣದ ಅವಕಾಶ ಇದೆ ಅಂತ? ಇತ್ತೀಚಿನ ದಿನಗಳಲ್ಲಿ ಈ ಕೂಲಿ ಕೃಷಿ ಕಾರ್ಮಿಕರ ಒಂದು ಕೊರತೆ ಎದ್ದು ಕಾಣ್ತಾ ಇದೆ. ಸೊ ಹಾಗಾಗಿ ನಾವು ಈ ಯಾಂತ್ರೀಕರಣಕ್ಕೆ ಹೋಗ್ಲೇಬೇಕಾಗತ್ತೆ. ಈಗ ನಾವು ಚಿತ್ರದುರ್ಗ ಜಿಲ್ಲೆಯಲ್ಲಿ ಮೊಳಕಾಲ್ಮೂರು, ಚಳ್ಳಕೆರೆ, ದೆನ್ ಶಿರಾ ತಾಲೂಕಿನಲ್ಲಿ ಈ ಬೀಜದಿಂದ ಬೀಜದ ಯಾಂತ್ರೀಕರಣ ಕೂಡ ನಾವು ಅಭಿವೃದ್ಧಿ ಮಾಡಿ ರೈತರ ಹೊಲದಲ್ಲಿ ಪ್ರಾತ್ಯಕ್ಷಿಕೆಗಳನ್ನ ನಂಬ್ಕೊಂಡಿವಿ. ಅಂದ್ರೆ ಈ ಬೀಜೋಪಚಾರ ಹೇಳಿದ್ರಿ ನೀವು, ಬೀಜೋಪಚಾರಕ್ಕೆ ಸೆಪರೇಟ್ ಡ್ರಮ್ ಅಂತ ಒಂದು ಅಭಿವೃದ್ಧಿಪಡಿಸಿ ಅದರಲ್ಲೇ ಮಾಡೋದು. ಈಗ ನಾನು ಆಗಾಗಲೇ ಹೇಳಿದೆ, ಕ್ಲೋರೋಪೈರಿಫಾಸ್ ಇರ್ಬೋದು, ರೈಜೋಬಿಯಂ ಇರ್ಬೋದು, ಆ ತರ ಮಾಡ್ಕೋಬೇಕಾಗತ್ತೆ. ತದನಂತರ ಬಿತ್ತೋದಕ್ಕೆ ಟ್ರ್ಯಾಕ್ಟರ್ ಚಾಲಿತ ಬೀಜ ಮತ್ತು ಗೊಬ್ಬರ ಒಂದು ಏಕಕಾಲಕ್ಕೆ ಬಿತ್ತಕ್ಕಂತ ಸಂಯುಕ್ತ ಒಂದು ಕೂರಿಗೆ ಇದು ಟ್ರ್ಯಾಕ್ಟರ್ ಡ್ರಾನು. ಯಾಕಂದ್ರೆ ಈ ಮಳೆಯಾಶ್ರಿತ ಪ್ರದೇಶದಲ್ಲಿ ತೇವಾಂಶ ಕಡಿಮೆ ಇರುತ್ತೆ, ಬಹಳ ಬೇಗ ಹದ ಹೋಗ್ಬಿಡುತ್ತೆ, ಬಿತ್ತಬೇಕಾಗತ್ತೆ. ಸೊ ಈ ರೀತಿ ಒಂದು ಬಿತ್ತದಾಗ್ಲಿ, ಅದೇ ರೀತಿಯಾಗಿ ಇಂಟರ್ ಕಲ್ಟಿವೇಶನ್ ಅಂತ ಎಡೆಕುಂಟೆ, ಎಡೆಕುಂಟೆ ಕೂಡ ನಾವು ಸ್ಪೆಷಲ್ ಟೈರ್ಸ್ ಅಂತ ಹೇಳ್ತೀವಿ, ನ್ಯೂಮ್ಯಾಟಿಕ್ ಟೈರ್ಸ್ ಅಂತ ಹೇಳ್ತೀವಿ. ಸಾಲಿನ ಸಾಲಿನ ಮಧ್ಯಕ್ಕೆ ಒಂದು 25 cm ಇರುತ್ತೆ, ಅಂತ ಟೈರ್ ತಗೊಂಡು ಒಂದು ಕಲ್ಟಿವೇಟರ್ ಕೂಡ ಅದರಲ್ಲಿ ಕಳೆ ತಗಲಿಕ್ಕೆ ಅದನ್ನು ಕೂಡ ಮಾಡ್ಕೊಂಡಿದ್ವಿ. ಅದೇ ರೀತಿಯಾಗಿ ಈ ಲೀಫ್ ಮೈನರ್ ಬಹಳ ದೊಡ್ಡ ಸುರುಳಿ ಪೂಚಿ ಬಹಳ ಅವಳಿ, ರೈತರು 20-30 acres ಬೆಳೀತಾ ಇರ್ತಾರೆ ಕೆಲವು ರೈತರು ಚಿತ್ರದುರ್ಗ ಜಿಲ್ಲೆಯಲ್ಲಿ. ಸೊ ಅದಕ್ಕೂ ಕೂಡ ನಾವು ಒಂದು ಬೂಮ್ ಸ್ಪ್ರೇಯರ್ ಅಂತ ಹೇಳ್ಬಿಟ್ಟು ಸುಮಾರು 25 ಏಕಕಾಲಕ್ಕೆ ಒಂದು ಸಿಂಪರಣೆ ಮಾಡಬಹುದು, ಅದು ಕೂಡ ಟ್ರ್ಯಾಕ್ಟರ್ ಚಾಲಿತನೆ. ಸೊ ಮತ್ತೆ ಕೀಳುವ ಯಂತ್ರ ಕೂಡ. ಸೊ ಹೀಗಾಗಿ ನಾವು ಬೀಜದಿಂದ ಬೀಜಕ್ಕೆ ಸಿಪ್ಪೆ ಸುಲ್ಯದಿರ್ಬೋದು, ಕಾಯಿ ಬಿಡಿಸದಿರ್ಬೋದು, ಈ ತರ ಎಲ್ಲ ಯಾಂತ್ರೀಕರಣಗಳನ್ನ ನಾವು ಅಭಿವೃದ್ಧಿಪಡಿಸಿದ್ವಿ. ಈ ಎಲ್ಲಾ ಯಾಂತ್ರೀಕರಣಗಳು ಇವತ್ತಿನ ದಿವಸ ನಮ್ಮ ಪಾವಗಡ ಕೃಷಿ ಸಂಶೋಧನಾ ಕೇಂದ್ರ ಇದೆ, ಆ ಪಾವಗಡ ಕೃಷಿ ಸಂಶೋಧನಾ ಕೇಂದ್ರಗಳಲ್ಲಿ ಈ ಎಲ್ಲಾ ಇವನ್ನ ನಾವು ಅಲ್ಲಿ ಇಟ್ಟಿದ್ದೀವಿ. ಯಾಂತ್ರೀಕರಣಕ್ಕೆ ಬೇಕಾದಂತ ಶೇಂಗಾದಲ್ಲಿ ಯಾಂತ್ರೀಕರಣಕ್ಕೆ ಬೇಕಾದಂತ ಸವಲತ್ತುಗಳನ್ನ ಅಲ್ಲಿ ಇಟ್ಟಿದ್ವಿ, ರೈತರು ಅಲ್ಲಿಗೆ ಹೋಗಿ ನೋಡಬಹುದು. ಅಂದ್ರೆ ಅವನ್ನ ಬಾಡಿಗೆ ಪಡೆಯೋದಕ್ಕೆ ಅವಕಾಶ ಇದೆ ಈಗ ಕೃಷಿ ಯಂತ್ರಧಾರಿಗಳು ಅಂತ ಮಾಡಿದ್ದಾರೆ. ಕೃಷಿ ಯಂತ್ರಧಾರಿಗಳಿದಾವೆ, ರೈತರು ಖಂಡಿತ ಮಾಡ್ಕೋಬಹುದು. ಇನ್ನು ಬಾಡಿಗೆ ಪಡೆಯಲಿಲ್ಲ ಅಂದ್ರೆ ಕೆಲವು ರೈತರು ಚಳ್ಳಕೆರೆ ಭಾಗದಲ್ಲಿ ಅವರೇ ಒಂದು ಗುಂಪು ಮಾಡಿಕೊಂಡಿದ್ದಾರೆ, ರೈತರ ಗುಂಪುಗಳು ಒಂದು 10-15 ಗುಂಪು ಮಾಡಿಕೊಂಡು ಇಂಥ ಒಂದು ಈ ಬಿತ್ತುವ ಕೂರಿಗಳನ್ನ ಅವರೇ, ಇದು ಒಂದು 80,000-90,000 ಇರಬಹುದು. ಸೊ ಗುಂಪಿನಲ್ಲಿ ಅವರು ಒಂದು ತಗೊಂಡು ಉಪಯೋಗಿಸ್ಕೊಂತ ಇದ್ದಾರೆ. ಅದರಿಂದ ಈ ಬಿತ್ತನೆ ಸಮಯದಲ್ಲಿ ಏನು ಈ ಬೇಡಿಕೆ ಉಂಟಾಗುತ್ತೆ, ವಿಶೇಷವಾಗಿ ಈಗ ಬಹಳ ಕುಶಲ ಕರ್ಮಿ ಕೆಲಸಗಾರರಿಗೆ ಮತ್ತು ಈ ಎತ್ತು ಮಡಿಕೆ ಇದಕ್ಕೆಲ್ಲ ಸಾಕಷ್ಟು ಬೇಡಿಕೆ ಉಂಟಾಗುತ್ತೆ, ಅದನ್ನು ನಿವಾರಿಸ್ಕೋಬಹುದು. ಯಾಂತ್ರೀಕರಣದಿಂದ ಬೇಗ ಬಿತ್ತನೆ ಮಾಡಬಹುದು, ಅಂದ್ರೆ ಹದವನ್ನ ನಾವು ಉಳಿಸಿಕೊಂಡು. ಇನ್ನೊಂದು ಬಹಳ ಮುಖ್ಯವಾದಂದ್ರೆ ನಾವು ಶಿಫಾರಸು ಮಾಡಿರ್ತಕ್ಕಂಥ ಗಿಡಗಳ ಸಂಖ್ಯೆ, ಅದು ಬಹಳ ಮುಖ್ಯವಾದ್ದು. ತಾವು ತಿಳಿಸಿದ್ರಿ 40-50 kg ಬಿತ್ತನೆ ಬೀಜ ಬಳಸಬೇಕು. ಸೊ ಹಾಗಾಗಿ ಈ ಕೂರಿಗೆ ಬಿತ್ತಿದ್ರೆ ಶಿಫಾರಸು ಮಾಡಿರ್ತಕ್ಕಂಥ ಗಿಡಗಳ ಸಂಖ್ಯೆಗಳನ್ನ ಕಾಪಾಡಬಹುದು. ಜೊತೆಗೆ ಕೈಯಿಂದ ಸುಲಿದಂತ ಬಿತ್ತನೆ ಬೀಜನೇ ಬಳಸೋದು ಒಳ್ಳೇದಲ್ವೇ? ಕೈಯಿಂದ ಸಾಕಷ್ಟು ಜನ ಅದನ್ನೇ ಮಾಡ್ತಾರೆ, ಬಟ್ ಇತ್ತೀಚೆಗೆ ಈ ಡಿಕಾಟಿಕೇಟರ್ಸ್ ಅಂತ ಸಿಪ್ಪೆ ಸುಲಿಯ ಅಂತವು ಚೆನ್ನಾಗಿ ಬಂದಿದ್ದಾವೆ. ಏನು ತೊಂದರೆ ಆಗಲ್ಲ, ಒಂದು ಎರಡು ಬೀಜ ಒಂದು ಡ್ಯಾಮೇಜ್ ಆದರೂ ಕೂಡ ಬಳಸಬಹುದು, ಬಿತ್ತನೆನೂ ಚೆನ್ನಾಗಾಗುತ್ತೆ, ಮತ್ತೆ ಮೊಳಕೆನೂ ಬರುತ್ತೆ, ಏನ್ ತೊಂದರೆ ಇಲ್ಲ. ಅದೇ ರೀತಿಯಾಗಿ ನಮ್ಮ ಹಿರಿಯೂರಿನಲ್ಲಿ ಸಂಶೋಧನಾ ಕೇಂದ್ರದಲ್ಲಿ ಸಾಕಷ್ಟು ಇವನ್ನ ಅಭಿವೃದ್ಧಿ ಪಡಿಸಿದ್ದಾರೆ. ಈಗ ಡಾಕ್ಟರ್ ಮುಳ್ಳಗಿರೇಪುರ, ಈ ನೆಲಗಡಲೆನಲ್ಲಿ ನಾವು ಎಷ್ಟು ಇಳುವರಿಯನ್ನು ನಿರೀಕ್ಷೆ ಮಾಡಬಹುದು ಅಂತೀರಿ? ಸೊ ಈಗ ಈ ಎಲ್ಲ ಒಂದು ಸುಧಾರಿತ ಬೇಸಾಯ ಕ್ರಮಗಳನ್ನು ಅನುಸರಿಸಿದ್ದಾದ್ರೆ ಖಂಡಿತ ಈ ಮಳೆಯಾಶ್ರಿತ ಪ್ರದೇಶದಲ್ಲಿ ಸುಮಾರು 12-15 ಕ್ವಿಂಟಲ್ ವರೆಗೂ ಇಳುವರಿ ತೆಗಬಹುದು. ಅದೇ ರೀತಿಯಾಗಿ ನೀರಾವರಿ ಪ್ರದೇಶದಲ್ಲಿ 15-20 ಕ್ವಿಂಟಲ್ ವರೆಗೂ ಇಳುವರಿಯನ್ನು ಪಡಿಬಹುದು. ಇದು ಹೆಕ್ಟೇರ್ಗೆ, ಹೆಕ್ಟೇರ್ 2.5 ಎಕರೆಗೆ. 2.5 ಎಕರೆಗೆ? ಹೌದೌದೌದು. ರೈತ ಬಾಂಧವರೇ, ತಮಗೆ ಈ ನೆಲಗಡಲೆ ಬೇಸಾಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಮೂಡಲಗಿರಿಯಪ್ಪ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9632067656. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9632067656. ತುಂಬ ಸಂತೋಷ ಡಾಕ್ಟರ್ ಮೂಡಲಗಿರಿಯಪ್ಪ ಅವರೇ. ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ನೆಲಗಡಲೆಯ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನೆಲಗಡಲೆ ಬೇಸಾಯ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಮೂಡಲಗಿರಿಯಪ್ಪ ಅವರೊಂದಿಗೆ ಸಂದರ್ಶನವನ್ನು ಇದುವರೆಗೆ ಕೇಳಿದಿರಿ. ಸಂದರ್ಶಿಸಿದವರು ಪಿಎಂ ಜಗದೀಶ್. ಇನ್ನು ಮುಂದೆ ಕೃಷಿ ಮಾಹಿತಿಯನ್ನು ಕೇಳೋಣ. ಇನ್ನು ಮುಖ್ಯವಾಗಿ ಈ ಹಸಿರು ಗೊಬ್ಬರದ ಬೆಳೆಗಳಲ್ಲಿ ಸೆಣಬು ಬಹಳ ಮುಖ್ಯವಾದಂಥದ್ದು. ಇದು ಅತ್ಯುತ್ತಮ ಹಸಿರು ಗೊಬ್ಬರದ ಬೆಳೆ. ಇದನ್ನು ಮೇವುಗಾಗಿಯೂ ಕೂಡ ನಾವು ಬಳಸ್ಕೋಬಹುದು. ಇದನ್ನು ವಿಶೇಷವಾಗಿ ವಾರ್ಷಿಕ ಏಕದಳ ಬೆಳೆಗಳಲ್ಲಿ ಹಸಿರು ಗೊಬ್ಬರವಾಗಿ ಬಳಸ್ಕೋಬಹುದು. ಬೈಲಹೊಂಗಲ ಅನ್ನುವಂಥ ತಳಿ ಹಸಿರು ಗೊಬ್ಬರಕ್ಕಾಗಿ ಸೂಕ್ತವಾದಂಥ ಒಂದು ಸೆಣಬಿನ ತಳಿ. ಜೂನ್, ಜುಲೈ ಮತ್ತು ಆಗಸ್ಟ್, ಸೆಪ್ಟೆಂಬರ್ ತಿಂಗಳಿನಲ್ಲಿ ಇದನ್ನು ನಾವು ಬೆಳ್ಕೋಬಹುದು. ಈ ಸೆಣಬನ್ನು ನಾವು ಮುಂಗಾರಿನಲ್ಲಿ ಬೆಳ್ಕೊಳ್ಳೋದಾದರೆ 45 ಸೆಂಟಿಮೀಟರ್ ಅಂತರದಲ್ಲಿ ಬಿತ್ತನೆ ಮಾಡಬೇಕಾಗತ್ತೆ. ಅದೇ ಹಿಂಗಾರಿನಲ್ಲಿ ಬೆಳೆಯೋದಾದರೆ 30 ಸೆಂಟಿಮೀಟರ್ ಅಂತರವನ್ನು ಕೊಡಬೇಕಾಗತ್ತೆ. ಪ್ರತಿ ಹೆಕ್ಟೇರ್ಗೆ 8-12 ಟನ್ನಷ್ಟು ಹಸಿರು ಗೊಬ್ಬರವನ್ನು ನಾವು ಪಡಿಬೋದು. ಅಂದರೆ ಪ್ರತಿ ಹೆಕ್ಟೇರ್ಗೆ 150 ಕಿಲೋಗ್ರಾಂನಷ್ಟು ಸಾರಜನಕವನ್ನು ಇದು ಪೂರೈಸುತ್ತೆ. ಇನ್ನೊಂದು ಡೈನ್ಚ ಅಂತ, ಇದು ನೀರಿನ ಅಭಾವವನ್ನು ತಡೆದುಕೊಳ್ಳುವಂಥ ಶಕ್ತಿಯನ್ನು ಪಡ್ಕೊಂಡಿದೆ. ಇದರ ಬೇರುಗಳ ಗಂಟಿನಲ್ಲಿರುವಂಥ ಸೂಕ್ಷ್ಮಾಣುಜೀವಿಗಳು ಅತ್ಯಂತ ವೇಗವಾಗಿ ಸಾರಜನಕವನ್ನು ಸ್ಥಿರೀಕರಿಸುವಂಥ ಗುಣವನ್ನು ಹೊಂದಿದ್ದಾವೆ. ಪ್ರತಿ ಹೆಕ್ಟೇರ್ಗೆ 100-150 ಕಿಲೋಗ್ರಾಂ ಸಾರಜನಕವನ್ನು ಇವು ಸ್ಥಿರೀಕರಿಸ್ತವೆ. ಇದನ್ನು ಅಂತರ ಬೆಳೆಯಾಗಿ ಬೆಳೆದರೆ ಮಣ್ಣಲ್ಲಿ ಹೆಚ್ಚಿನ ಫಲವತ್ತತೆಯನ್ನು ಕೂಡ ನಾವು ನಿರೀಕ್ಷಿಸಬಹುದು. ಹಾಗೆಯೇ ಇದನ್ನು ಬದುಗಳಲ್ಲೂ ಕೂಡ ನಾವು ಬೆಳಿಬೋದು. ಅಂತರ ಬೆಳೆಯನ್ನಾಗಿ ಬೆಳೆದರೆ ಪ್ರತಿ ಹೆಕ್ಟೇರ್ಗೆ 12.5 ಟನ್ನಷ್ಟು ಹಸಿರು ಗೊಬ್ಬರವನ್ನು ಪಡಿಬೋದು. ಡೈಂಚಾವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗಿಸೋದ್ರಿಂದ ಮಣ್ಣಲ್ಲಿ ರಂಜಕ ಮತ್ತು ಪೊಟಾಷ್ ಅಂಶವನ್ನು ನಾವು ಹೆಚ್ಚಿಸಬಹುದು. ಇದು ಹುಳಿ ಮಣ್ಣಲ್ಲೂ ಕೂಡ ಹುಲ್ಸಾಗಿ ಬೆಳೆಯುತ್ತೆ. ಇನ್ನೊಂದು ಹಸಿರು ಗೊಬ್ಬರದ ಬೆಳೆ ಅಂದರೆ ಅಲಸಂದೆ. ಇದು ಒಂದು ಮುಖ್ಯವಾದ ದ್ವಿದಳ ಧಾನ್ಯದ ಬೆಳೆ. ಜೂನ್, ಜುಲೈ ತಿಂಗಳಿನಲ್ಲಿ ಇದನ್ನು ಬಿತ್ತನೆ ಮಾಡಬಹುದು. ಪ್ರತಿ ಎಕರೆಗೆ 5-6 ಕಿಲೋಗ್ರಾಂನಷ್ಟು ಬಿತ್ತನೆ ಬೀಜ ಬೇಕಾಗತ್ತೆ. ಇದನ್ನು ಉತ್ತಮ ಅಂತರ ಬೆಳೆಯಾಗಿ ಒಣ ಪ್ರದೇಶದಲ್ಲಿ ಬೆಳೆಯಲಾಗುತ್ತೆ. ಬಿತ್ತನೆ ಮಾಡಿದ 40-45 ದಿನಗಳ ನಂತರ ಉಳುಮೆ ಮಾಡಿ ಭೂಮಿಗೆ ಸೇರಿಸಬಹುದು. ಸ್ಟೈಲೋಕ್ಸಾಂಥಸ್ ಅಂತ ಮತ್ತೊಂದು ಹಸಿರು ಗೊಬ್ಬರದ ಬೆಳೆ ಇದೆ. ಇದು ದ್ವಿದಳ ಧಾನ್ಯದ ಬಹುವಾರ್ಷಿಕ ಮೇವಿನ ಬೆಳೆ. ಇದನ್ನು ಹಸಿರು ಗೊಬ್ಬರ ಸಸ್ಯವಾಗೂ ಕೂಡ ನಾವು ಬಳಸ್ಕೋಬಹುದು. ಇದು ಹೆಚ್ಚಿನ ಪ್ರಮಾಣದಲ್ಲಿ ಸಾರಜನಕವನ್ನು ಹೊಂದಿರುತ್ತೆ. ಮುಖ್ಯ ಬೆಳೆಯಾಗಿ ಬೆಳೆಯಬಹುದು ಅಥವಾ ಅಂತರ ಬೆಳೆಯಾಗಿ ಬೆಳ್ಕೋಬಹುದು. ಇದರ ಬೇರ್ನಲ್ಲಿರುವಂಥ ರೈಸೋಬಿಯಂ ಅಣುಜೀವಿಗಳ ಪರಸ್ಪರ ಹೊಂದಾಣಿಕೆಯಿಂದ ಬೇರ್ನಲ್ಲಿರುವಂಥ ಈ ಗಂಟುಗಳ ಮೂಲಕ ಈ ಬೆಳೆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತೆ. ಇದನ್ನು ಹುಳಿ ಮಣ್ಣಲ್ಲೂ ಕೂಡ ನಾವು ಹುಲಸಾಗಿ ಬೆಳೆಯಬಹುದು. ಈ ಸ್ಟೈಲೋಕ್ಸಾಂಥಸ್ ಸಸ್ಯ ವರ್ಷಕ್ಕೆ 150-200 ಕಿಲೋಗ್ರಾಂನಷ್ಟು ಸಾರಜನಕವನ್ನು ಪ್ರತಿ ಹೆಕ್ಟೇರ್ಗೆ ಮಣ್ಣಿಗೆ ಸೇರಿಸುತ್ತೆ. ಇನ್ನೊಂದು ಪಿಳ್ಳಿ ಪಿಸರು, ಇದನ್ನು ಹುಚ್ಚೆಸರು ಅಥವಾ ಸಣ್ಣ ಹೆಸರು ಅಂತ ಕೂಡ ಕರೀತಾರೆ. ಇದು ಒಂದು ಕಿರು ದ್ವಿದಳ ಧಾನ್ಯದ ಬೆಳೆ. ತಮಿಳುನಾಡು ಮತ್ತು ಆಂಧ್ರಪ್ರದೇಶದ ಕರಾವಳಿ ಭಾಗದಲ್ಲಿ ಹೆಚ್ಚಾಗಿ ಬೆಳೀತಾರೆ. ಇದನ್ನು ಮೇವಿನ ಬೆಳೆಯಾಗೂ ಕೂಡ ಬೆಳಿಬೋದು. ಹಸಿರಲೆ ಗೊಬ್ಬರವನ್ನಾಗೂ ಕೂಡ ಇದನ್ನು ಬಳಸ್ಕೋಬೋದು. ಚೌಳು ಮತ್ತು ಜೌಗು ಭೂಮಿಯ ನಿರ್ವಹಣೆಯಲ್ಲೂ ಕೂಡ ಇದನ್ನು ನಾವು ಬಳಸ್ಕೋಬೋದು. ಇದನ್ನು ಕಪ್ಪು ಮಣ್ಣಿನಲ್ಲಿ ಚೆನ್ನಾಗಿ ನಾವು ಬೆಳ್ಕೋಬೋದು. ಮಣ್ಣಿನ ಮೇಲ್ಭಾಗದಲ್ಲಿ ಇದು ಆವರಿಸಿ ಅಲ್ಲಿ ಬೆಳೆಯುವಂಥ ಕಳೆಗಳ ನಿರ್ಮೂಲನೆ ಕೂಡ ಮಾಡುತ್ತೆ. ಪ್ರಾರಂಭದ ಹಂತದಲ್ಲಿ ಬೆಳವಣಿಗೆ ನಿಧಾನವಾಗಿರುತ್ತೆ, ಆ ನಂತರದಲ್ಲಿ ಇದು ಸರಿ ಹೋಗುತ್ತೆ. ಪ್ರಾರಂಭದಲ್ಲಿ ಜಾನುವಾರುಗಳಿಗೆ ಮೇಯೋದಕ್ಕೂ ಕೂಡ ಈ ಒಂದು ಬೆಳೆಯನ್ನು ಬೆಳೆದಾಗ ನಾವು ಬಿಡಬಹುದು. ಇದರಿಂದಾಗಿ 6 ವಾರದವರೆಗೆ ಇದರ ಬೆಳವಣಿಗೆ ಆಗ್ತಾ ಇರುತ್ತೆ. ಕೃಷಿ ವಾರ್ತೆ ಕೇಳಿದರೆ ಇನ್ನು ನಮ್ಮ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯಗಳ ಪೌಷ್ಟಿಕತೆ ಮತ್ತು ಮೌಲ್ಯವರ್ಧನೆ ಈ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಗೃಹ ವಿಜ್ಞಾನ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಬನು ದೇಶಪಾಂಡೆ ಅವರೊಂದಿಗೆ ಸಂದರ್ಶನವಿದೆ. ಅಡಿಕೆ ಬೇಸಾಯ ಕುರಿತು ಮಾಹಿತಿ ಸಹ ಪ್ರಸಾರವಾಗುತ್ತೆ. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಕೃಷಿ ರಂಗ ಕೇಳಿದಿರಿ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಶ್ರೋತೃಗಳೇ, ನಮ್ಮ ನಿಲಯದ ಈ ಸಂಜೆಯ ಉಳಿದ ಕಾರ್ಯಕ್ರಮಗಳು ಹಾಗೂ ನಾಳೆ ನಮ್ಮ ನಿಲಯದಿಂದ ಮೂಡಿಬರುವ ಕಾರ್ಯಕ್ರಮಗಳ ಪರಿಚಯವನ್ನು ಇದೀಗ ಮಾಡಿಕೊಳ್ಳೋಣ. ಈ ಸಂಜೆ 6:30 ವಿಜ್ಞಾನದ ಮುನ್ನಡೆ ಡಾಕ್ಟರ್ ಬಿಎಸ್ ಸೋಮಶೇಖರ್ ಅವರಿಂದ, 6:51 ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆಗಳನ್ನು ಕೇಳುವಿರಿ. 7:02 ಜಾಲಿ ರೈಡ್ ಕಾರ್ಯಕ್ರಮ FM ರೈನ್ಬೋ ಸಹಯೋಗದಲ್ಲಿ. 7:45 ಸಮಾಚಾರ ದರ್ಶನ, ವಾರದ ವಾರ್ತಾ ಚಿತ್ರ. 9:05 ಯುವವಾಣಿ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಾವಿದೆ ಹಾಗೂ ಬಿಟೆಕ್ ವಿದ್ಯಾರ್ಥಿನಿ ಹಾಸನದ ಸೃಷ್ಟಿ ಎ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಸುಜಾತಾ ಎಫ್ ತಾಳ್ವಾರ್. ಈ ರಾತ್ರಿ 9:30 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಪಂಡಿತ್ ಕೈಲಾಶ್ ಪಾತ್ರ ಅವರ ವಯಲಿನ್ ವಾದನ ಆಲಿಸಬಹುದು. 11:00 ಚಿತ್ರಗೀತೆಗಳನ್ನು ಕೇಳುವಿರಿ. ಇನ್ನು ನಾಳಿನ ನಮ್ಮ ಕಾರ್ಯಕ್ರಮಗಳು ಹೀಗಿವೆ. 6:05 ಚಿಂತನ, ಡಾಕ್ಟರ್ ಬಿಕೆ ರವಿಯವರಿಂದ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:20 ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ. 6:45 ಹೆಲ್ತ್ ಸೂತ್ರ, ಡಾಕ್ಟರ್ ಎಲ್ ಶ್ರೀಧರ್ ಅವರಿಂದ. 6:50 ರೈತರಿಗೆ ಸಲಹೆ ಕೇಳುವಿರಿ. 7:15 ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ವಿಕಾಸ ಅಕಾಡೆಮಿ ಕಲಬುರಗಿ. ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 7:45 ನಿತ್ಯ ವಿಜ್ಞಾನ ಭಾಗವಹಿಸುತ್ತೆ.